ಈ ಪದ್ಯದಲ್ಲಿ ಇಂದ್ರ ಮತ್ತು ಕಾಮರ ಅವತಾರಗಳ ವಿಚಾರ ಹೇಳ್ತಾರೆ. ನರಹರಿ ರಾವೇಶಯುತ ಸಂಯುತ ನರ ಪುರಂದರ ಗಾದಿ ಕುಶ ಮಂದರಜುಮ್ನ ವಿಕುಕ್ಷಿ ವಾಲಿ ಇಂದ್ರನವತಾರ. ಭರತ ಬ್ರಹ್ಮಾವಿಷ್ಟ ಸಾಂಬ ಸುದರ್ಶನ ಪ್ರದ್ಯುಮ್ನ ಸನಕಾದ್ಯರೊಳಗಿಪ್ಪ ಸನತ್ಕುಮಾರನು ಷಣ್ಮುಖನು ಕಾಮ ಅಂತ. ನರಹರಿಯ ಮತ್ತು ಈರ ಅಂದರೆ ವಾಯುದೇವರ ಆವೇಶದಿಂದ ಸಂಯುತನಾಗಿರ್ತಕ್ಕಂಥ ನರ ಅಂತ ಒಬ್ಬ ಮುನಿ, ನರನಾರಾಯಣರಲ್ಲಿ ನರ, ಅವನೇ ಯಮಧರ್ಮ ಮತ್ತು ಶ್ಯಾಮಲಾದೇವಿಯ ಪುತ್ರ, ಶೇಷನ ಒಂದು ರೂಪ. ಅದಾದಮೇಲೆ ಪುರಂದರ, ಏಳನೇ ವೈವಸ್ವತ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಆಳುವಂತಹ ಇಂದ್ರ. ಮೂರನೇದು ಗಾದಿ. ಗಾದಿ ಅಂದರೆ ವಿಶ್ವಾಮಿತ್ರ ಋಷಿಗಳ ಪಿತ ಗಾದಿರಾಜ, ಅವನು ಕೂಡ ಇಂದ್ರನ ಅವತಾರ. ಕುಶ ಶ್ರೀರಾಮಚಂದ್ರನ ಪುತ್ರ, ಲವಕುಶನೊಳಗೆ ಕುಶ. ಮಂದರದ್ಯುಮ್ನ ಅಂದರೆ ಮಂದರದ್ಯುಮ್ನ ಆರನೇ ಚಾಕ್ಷುಷ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಆಳಿದ ಇಂದ್ರನ ರೂಪ. ವಿಕುಕ್ಷಿ ಸೂರ್ಯವಂಶದಲ್ಲಿ ಅವತಾರ ಮಾಡಿದ ಇಂದ್ರನ ರೂಪ. ಇನ್ನೊಂದು ವಾಲಿ. ಈ ಏಳು ಕೂಡ ಇಂದ್ರನ ಅವತಾರಗಳು ಅಂತ ಇಲ್ಲಿ ತಿಳಿಸ್ತಾರೆ. ಕೃಷ್ಣ ಮತ್ತು ಅರ್ಜುನನ ನರನಾರಾಯಣ ಅಂತ, ನರನಾರಾಯಣ ಏತೌ ಅಂತ ಮಹಾಭಾರತದ ಒಂದು ವಾಕ್ಯದಿಂದ ಕೃಷ್ಣಾರ್ಜುನರು ನರನಾರಾಯಣರು ಅಂತ ತಿಳ್ಕೋಬೇಕು ಅಂತ ತಿಳಿಸ್ತಾರೆ. ಪುರಂದರ ಅಂದರೆ ಆರನೇ ಮನ್ವಂತರದಲ್ಲಿ ಸತ್ಯವ್ರತ ಅನ್ನೋ ರಾಜನಲ್ಲಿ ಭಗವಂತ ಮತ್ಸ್ಯಾವತಾರ ಮಾಡಿ ಅವನಿಗೆ ತತ್ವೋಪದೇಶವನ್ನು ಮಾಡ್ತಾನೆ. ಆ ಸತ್ಯವ್ರತನೇ ಭಗವಂತನ ಅನುಗ್ರಹದಿಂದ ವಿವಸ್ವಾನನ ಸೂರ್ಯನ ಮಗನಾಗಿ ಶ್ರಾದ್ದೇವ ಮತ್ತು ಸ್ವತಃ ಅನ್ನೋ ಹೆಸರಿನಿಂದ ಮನ್ವಂತರದಲ್ಲಿ ಅಧಿಪತಿಯಾಗ್ತಾನೆ. ಇಕ್ಷ್ವಾಕು ಮೊದಲಾಗಿರ್ತಕ್ಕಂಥ 19 ಮಂದಿ ಆ ಮನ್ವಂತರದಲ್ಲಿ ಪುರಂದರ ಕಶ್ಯಪರ ಮಗ ಇಂದ್ರನಾಗಿದ್ದ. ಆದ್ದರಿಂದ ವೈವಸ್ವತ ಮನ್ವೇತ ಇಂದ್ರನಿಗೆ ಪುರಂದರ ಅಂತ ಹೆಸರು. ಪ್ರಮಾಣವನ್ನು ಹೇಳ್ತಾರೆ, ವೃತ್ರಾಸುರನ ಪುರ ಅದರ ಶರೀರವನ್ನು ವಿಧಾರಣಾತ್ಮ ಸಂಹಾರ ಮಾಡಿದ್ರಿಂದ ಧರ, ಅದರಿಂದ ಪುರಂದರ ಅಂತ ಅವನಿಗೆ ಹೆಸರು ಬಂತು ಅಂತ. ಗಾದಿ ಅಂದರೆ ವಿಶ್ವಾಮಿತ್ರನ ತಂದೆ. ಗಾ ಅಂದರೆ ವೇದ ಮಂತ್ರಗಳನ್ನು, ದಿ ಅಂದರೆ ಧಾರಣೆ ಮಾಡಿರೋನು, ಅದರಿಂದ ಗಾದಿ ಅಂತ. ಕುಶ ಅಂದರೆ ರಾಮನ ಜ್ಯೇಷ್ಠ ಪುತ್ರ. ವಿಕುಕ್ಷಿ ಅಂದರೆ ಇಕ್ಷ್ವಾಕು ರಾಜರ ಮಗ. ಮಂದರದ್ಯುಮ್ನ ಅಂದರೆ ಚಾಕ್ಷುಷ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಆಳಿರುವಂತಹ ರೂಪ. ವಾಲಿ ಅಂದರೆ ಸುಗ್ರೀವನ ಅಣ್ಣ. ವಾಲಿ ಸ್ವತಃ ಏವ ವಾಸವಃ. ಈ ಏಳು ಕೂಡ ಇಂದ್ರದೇವರ ಅವತಾರಗಳು. ಮುಂದೆ ಕಾಮನ ಅವತಾರಗಳನ್ನು ಹೇಳ್ತಾರೆ. ಭರತ ಬ್ರಹ್ಮಾವಿಷ್ಟ ಸಾಂಬ ಸುದರ್ಶನ ಪ್ರದ್ಯುಮ್ನ ಸನಕಾದ್ಯರೊಳಗಿಪ್ಪ ಸನತ್ಕುಮಾರನು ಷಣ್ಮುಖನು ಕಾಮ ಅಂತ. ಇವರಿಷ್ಟು ಕಾಮನ ಅವತಾರಗಳು. ಭರತ ಅಂದರೆ ದಶರಥನ ದ್ವಿತೀಯ ಪುತ್ರ, ಕೈಕೇಯಿಯ ಮಗ. ಬ್ರಹ್ಮಾವಿಷ್ಟ ಸಾಂಬ ಜಾಂಬವತಿ ಪುತ್ರ. ಜಾಂಬವತಿಗೆ ರೋಹಿಣಿ ಅಂತಲೂ ಹೆಸರಿದೆ. ಆ ಜಾಂಬವತಿ ಅನ್ನೋ ಹೆಸರು ಬಂದಿದ್ದು ಜಾಂಬವಂತನ ಸಾಕು ಮಗಳಾಗಿದ್ದರಿಂದ. ಸಾಂಬನಾಮಕ ಸುತಂಚ ರೋಹಿಣಿ ಹರೇಹೆ ಅಂತ. ಇದು ಇವಳು ಬಲರಾಮನ ಪತ್ನಿಯಲ್ಲ, ಜಾಂಬವತಿಗೆ ರೋಹಿಣಿ ಅಂತ ಹೆಸರು. ಇನ್ನು ಸುದರ್ಶನ ಚಕ್ರಾಭಿಮಾನಿಯಾಗಿರ್ತಕ್ಕಂಥ ಕಾಮ ಅವನು. ಸತ್ವಗುಣಾಭಿಮಾನಿ ಶ್ರೀ ಶಂಕರೂಪದಿಂದ, ರಜೋಗುಣಾಭಿಮಾನಿಯಾಗಿರ್ತಕ್ಕಂಥ ಭೂದೇವಿ ಪದ್ಮರೂಪದಿಂದ, ತಮೋಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದುರ್ಗಾದೇವಿ ಚಕ್ರರೂಪದಿಂದ, ವಾಯುದೇವರು ಗದಾರೂಪದಿಂದ, ರಮಾದೇವಿ ಶಾರ್ಗಧನುಸ್ಸು, ವಿದ್ಯಾನಾಮಕ ಅವಳು ಖಡ್ಗರೂಪದಿಂದ, ದುರ್ಗಾದೇವಿ ಚರ್ಮರೂಪದಿಂದ, ಹೀಗೆ ಭಗವಂತನ ಆಯುಧಗಳಾಗಿ ಇರುವಂಥದ್ದು. ಪ್ರಾಣಾದಿ ಪಂಚರೂಪಿ ವಾಯುವೆ ಐದು ಬಾಣಗಳು ಅಂತ. ವಿದ್ಯಾನಾಮಕ ರಮಾದೇವಿ ಶಾರ್ಗಧನುಸ್ಸು ಅಂತ. ಮನ್ಮಥ ತಪಸ್ಸು ಮಾಡಿ ಭಗವಂತನನ್ನು ಒಲಿಸ್ಕೊಂಡು ಚಕ್ರಕ್ಕೆ ಅಭಿಮಾನಿಯಾದ. ಮನ್ಮಥನ ಅಂದರೆ ಅವನಿಗೆ ಪ್ರದ್ಯುಮ್ನ ಅಂತ ಹೆಸರಿದೆ, ಅವನ ಪುತ್ರನಾಗಿರ್ತಕ್ಕಂಥ ಅನಿರುದ್ಧ ಶಂಕರೂಪದಿಂದ ಭಗವಂತನನ್ನು ಹೊಂದಿದ. ಬ್ರಹ್ಮನಿಂದ ಜನಿಸಿ ಭಗವಂತನನ್ನು ಹೊಂದಿದ. ಆದ್ದರಿಂದ ಮನ್ವತ ಭಗವಂತನ ಚಕ್ರಕ್ಕೆ ಅಭಿಮಾನಿ. ಪ್ರದ್ಯುಮ್ನ ಶ್ರೀಕೃಷ್ಣ ರುಕ್ಮಿಣಿಯರ ಪುತ್ರ, ಅಲ್ಲಿ ಮನ್ಮತ ಅವತಾರ ಮಾಡಿದ. ಪರಮಾತ್ಮನ ಪ್ರದ್ಯುಮ್ನ ರೂಪದ ವಿಭೂತಿ ರೂಪ ಇಲ್ಲಿ ಇದ್ದಿದ್ದರಿಂದ, ಈ ಪ್ರದ್ಯುಮ್ನಲ್ಲಿ ಇರೋದ್ರಿಂದ ಇವನಿಗೆ ಪ್ರದ್ಯುಮ್ನ ಅಂತ ಹೆಸರು. ಪ್ರ ಅಂದರೆ ಪ್ರಕೃಷ್ಟನಾಗಿ, ದ್ಯುಮ್ನ ಅಂದರೆ ಪ್ರಕಾಶವನ್ನು ಹೊಂದಿದ್ದಾನೆ. ಈ ಪ್ರದ್ಯುಮ್ನ ರುಕ್ಮಿಣಿಯ ಪುತ್ರಿಯಾಗಿರ್ತಕ್ಕಂಥ ರುಗ್ಮವತಿಯನ್ನು ಮದುವೆ ಆದ, ಅನಿರುದ್ಧನನ್ನು ಪಡೆದ. ರುಗ್ಮವತಿಯೇ ರತಿ. ಇನ್ನು ಸನತ್ ಕುಮಾರ ಬ್ರಹ್ಮದೇವರ ಮಾನಸ ಪುತ್ರರು. ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತ ಅಂತ ನಾಲ್ಕು ಜನ ಬ್ರಹ್ಮಚಾರಿಗಳು, ಮಹಾನ್ ತಪಸ್ವಿಗಳು. ಈ ನಾಲ್ಕು ಜನಗಳೊಳಗೆ ಸನತ್ ಕುಮಾರ ಮನ್ಮಥನ ಅವತಾರ. ಅವನೇ ಕೃಷ್ಣ ರುಕ್ಮಿಣಿಯರಲ್ಲಿ ಪ್ರದ್ಯುಮ್ನನಾಗಿ ಹುಟ್ಟಿದ್ದು. ಷಣ್ಮುಖ ಉಮಾರುದ್ರದೇವರ ಮಗನಾಗಿ ದರ್ಬೆಯ ವನದಲ್ಲಿ ಹುಟ್ಟಿದ್ರಿಂದ ಶರವಣ ಭವ, ಶರವಣ ಅಂದರೆ ದರ್ಬೆ, ಶರವಣ ಭವ ಅಂತ ಅವನಿಗೆ ಹೆಸರು ಬಂತು. ಕೃತ್ವಿಕಾ ನಕ್ಷತ್ರಕ್ಕೆ ಅಭಿಮಾನಿಗಳು ಆರು ಜನ ಇವನಿಗೆ ಸ್ತನ್ಯಪಾನವನ್ನು ಮಾಡಿಸಿದ್ರು. ಏಕಕಾಲದಲ್ಲಿ ಆರು ಮುಖಗಳಿಂದ ಸ್ತನ್ಯಪಾನ ಮಾಡಿದ್ರಿಂದ ಷಣ್ಮುಖ ಅಂತ ಕರೆಸ್ಕೊಂಡ. ಸ್ಕಂದ ದೇವತೆಗಳ ಸೇನಾಧಿಪತಿಯಾಗಿ ತಾರಕಾಸುರನನ್ನು ಸಂಹಾರ ಮಾಡಿದ. ಸೇನಾನಿ ಕುಮಾರ ಅಂತಲೂ ಇವನಿಗೆ ಹೆಸರಿದೆ. ಯಾರಿಂದ ಶತ್ರುಗಳ ಸಾಮರ್ಥ್ಯ ಕುಂಠಿತ ಅಂದರೆ ಸ್ಕಂದಿತ ಆಗುತ್ತೋ ಅವನೇ ಸ್ಕಂದ ನಾಮಕ. ರುದ್ರದೇವರ ವರದಿಂದ ರತಿಯ ಪಾಲಿಗೆ ಕಾಮ ಅಂದರೆ ಅಂಗರಹಿತನು, ಅಂಗಸಹಿತನು. ಜಗತ್ತಿನ ದೃಷ್ಟಿಯಿಂದ ಅನಂಗ. ರುದ್ರದೇವರ ವರದಿಂದ ರತಿಯ ಪಾಲಿಗೆ ಕಾಮ ಅಂಗಸಹಿತನಾಗಿ ಇದ್ದಾನೆ. ಲೋಕದೃಷ್ಟಿಯಿಂದ ಅನಂಗ ಅಂತಲೂ ಕರೆಸ್ಕೋತಾನೆ. ರುದ್ರದೇವರಿಂದ ದಹಿಸಲ್ಪಟ್ಟವನು ಈ ಕಾಮ. ಹೀಗೆ ಕಾಮ, ಭರತ, ಸಾಂಬ, ಸುದರ್ಶನ, ಪ್ರದ್ಯುಮ್ನ, ಸನತ್ ಕುಮಾರ ಈ ಐದು ಅವತಾರಗಳು. ಆದ್ದರಿಂದ ಈ ಪದ್ಯದಲ್ಲಿ ಇಂದ್ರನಿಗೆ ಏಳು ಅವತಾರಗಳು: ನರ, ಪುರಂದರ, ಗಾದಿ, ಕುಶ, ಮಂದರದ್ಯುಮ್ನ, ವಿಕುಕ್ಷಿ ಮತ್ತು ವಾಲಿ. ಇದಿಷ್ಟು ಇಂದ್ರನ ಅವತಾರಗಳು. ಕಾಮನಿಗೆ ಐದು ಅವತಾರಗಳು: ಭರತ, ಬ್ರಹ್ಮಾವಿಷ್ಟ ಸಾಂಬ, ಸುದರ್ಶನ, ಪ್ರದ್ಯುಮ್ನ, ಸನತ್ ಕುಮಾರ ಬ್ರಹ್ಮದೇವರ ಮಾನಸಪುತ್ರರಲ್ಲಿ ಬರುವಂಥವನು, ಷಣ್ಮುಖ. ಇದಿಷ್ಟು ಕೂಡ ಐದು ಅವತಾರಗಳನ್ನು ಕಾಮ ಮಾಡಿರೋದು. ಆದ್ದರಿಂದ ಇಂದ್ರನಿಗೆ ಏಳು ಅವತಾರಗಳು, ಕಾಮನಿಗೆ ಆರು ಅವತಾರಗಳು. ಈ ಸುದರ್ಶನ, ಭಗವಂತನ ಚಕ್ರಕ್ಕೆ ಸುದರ್ಶನ ಅಂತ ಹೆಸರು. ಕಾಮ ಆ ಚಕ್ರಕ್ಕೆ ಅಭಿಮಾನಿ. ಸತ್ವಗುಣಾಭಿಮಾನಿಯಾಗಿರ್ತಕ್ಕಂಥ ಶ್ರೀದೇವಿ ಲಕ್ಷ್ಮೀ ಅವಳೇ ಶಂಕರೂಪರಾಗಿದ್ದರು. ರಜೋಗುಣಕ್ಕೆ ಅಭಿಮಾನಿಯಾದ ಭೂದೇವಿ ಪದ್ಮರೂಪರಾಗಿದ್ದರು. ತಮೋಗುಣಕ್ಕೆ ಅಭಿಮಾನಿಯಾದ ದುರ್ಗಾದೇವಿ ಚಕ್ರರೂಪರಾಗಿದ್ದರು. ಬಲಜ್ಞಾನಾತ್ಮಕರಾದ ವಾಯುದೇವರು ಗದಾರೂಪವಾಗಿ ಇದ್ದರು. ವಿದ್ಯಾನಾಮಕ ರಮಾದೇವಿ ಶಾರ್ಗಧನುಸ್ಸಿನ ರೂಪರಾಗಿ ಇದ್ದರು. ರಮಾದೇವಿಯರು ಸ್ವತಃ ಖಡ್ಗರೂಪದಿಂದ, ದುರ್ಗಾದೇವಿಯರೇ ಚರ್ಮರೂಪದಿಂದ, ಪ್ರಾಣ ಅಪಾನಾದಿ ಪಂಚರೂಪಿ ವಾಯುದೇವರೇ ಬಾಣರೂಪರಾಗಿದ್ದರು. ಹೀಗೆ ನಿರ್ಣಯದ ಮೂರನೇ ಅಧ್ಯಾಯದಲ್ಲಿ ಪ್ರಮಾಣವನ್ನು ಕೊಡ್ತಾರೆ. ಹೀಗಿದ್ದಾಗ ಮನ್ಮಥ ತಪಸ್ಸನ್ನು ಮಾಡಿ ಭಗವಂತನನ್ನು ಮೆಚ್ಚಿ ಚಕ್ರಾಯುಧಕ್ಕೆ ತಾನು ಅಭಿಮಾನಿ ಆದ. ಮನ್ಮಥನ ಅಂದರೆ ಪ್ರದ್ಯುಮ್ನ ಪುತ್ರನಾದ ಅನಿರುದ್ಧ ಶಂಕರೂಪದಿಂದ ಬ್ರಹ್ಮದೇವರಿಂದ ಜನಿಸಿ ಭಗವಂತನ ಕೈ ಸೇರಿದ. ಇದರಿಂದ ಮನ್ಮಥನು ಭಗವಂತನ ಚಕ್ರಕ್ಕೆ ಅಭಿಮಾನಿಯಾಗಿ ಸುದರ್ಶನ ನಾಮಕನಾಗಿ ಇದ್ದಾನೆ. ಇವಿಷ್ಟು ಇಂದ್ರ ಮತ್ತು ಕಾಮರ ಅವತಾರಗಳ ವಿಚಾರವನ್ನು ಈ ಪದ್ಯದಲ್ಲಿ ತಿಳಿಸಿದ್ದಾರೆ.